ಕೃಷಿನ ಮಾಡೋಣ ಅಂತೇಳಿ ಕೃಷಿಲೇ ತೊಡಸ್ಕೊಂಡು. ಅಂದ್ರೆ ಅಪ್ಪಾಜಿ ಏನು ಮಾಡ್ತಾ ಇದ್ರು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ. ಹೌದೌದು. ಈಗ ಪ್ರಮುಖವಾಗಿ ಯಾವೆಲ್ಲ ಒಂದು ಬೆಳೆ ಬೆಳಿತಿದ್ರಿ? ನಾವು ರಾಗಿ, ತೆಂಗು ಮತ್ತೆ ಅಡಿಕೆ, ಇದೇ ಮುಖ್ಯವಾದ ಬೆಳೆ. ಹೌದೌದು. ಇದು ಈಗ ತೆಂಗು ಅಂತ ಹೇಳಿದ್ರಿ, ಇದು ಬದುಗಳಲ್ಲಿ ಬೆಳಿತೀರಾ ಇಲ್ಲ ಪ್ರಮುಖ ಜಮೀನಲ್ಲಿ? ಪ್ರಮುಖ ಜಮೀನಲ್ಲೇ ಇದೆ. ಮಧ್ಯದಲ್ಲಿ ಏನ್ ಬೆಳಿತೀರಾ? ಅಡಿಕೆ, ತೆಂಗು ಮಿಶ್ರಣ, ರಾಗಿ ಸಪರೇಟ್. ರಾಗಿ ಸಪರೇಟ್. ರಾಗಿಗೆ ಪ್ರತ್ಯೇಕವಾದ ಒಂದು ಇದು ಇದೆ ಜಮೀನು. ಅದರಲ್ಲಿ ಯಾವ ತಳಿ ಬೆಳಿತೀರಿ? ಇದರಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ತಳಿನ ಅಥವಾ ಸ್ಥಳೀಯ? ಸ್ಥಳೀಯ. ಬೀಜ ಎಲ್ಲಿಂದ ತಗೊಂಡ್ ಬರ್ತೀರಾ? ಅಲ್ಲ, ನಮ್ ಲೋಕಲ್ ರೈತರ ಹತ್ರ. ಹೌದು. ಇಲ್ಲ ರೈತ ಸಂಪರ್ಕ ಕೇಂದ್ರದಿಂದ? ಇಲ್ಲ, ಅಲ್ಲೇ ತಗೊಂಡ್. ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತೀವಿ ವರ್ಷ ವರ್ಷ. ಹೌದು. ಬಟ್ ವರ್ಷ ವರ್ಷ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಇಳುವರಿ ಕಡಿಮೆ ಬರುತ್ತೆ ಅಂತ ಹೇಳ್ತಾರಲ್ಲ? ಇಲ್ಲ, ಪರವಾಗಿಲ್ಲ, ಹಂಗೇನಿಲ್ಲ, ಬರ್ತಿದೆ. ನೀವು ಬೆಳೆದ್ರೆ ಬರ್ತಿದೆ. ಆಮೇಲೆ ಈಗ ಅಡಿಕೆ, ಅಡಿಕೆ ಬಂದ್ಬಿಟ್ಟು ಯಾವ ತಳಿ? ಸ್ಥಳೀಯವಾಗಿ ತರೀಕೆರೆ ಅಂತ ಹೇಳ್ತಾರೆ. ಆಮೇಲೆ ಈ ಕಡೆ ತೀರ್ಥಹಳ್ಳಿ? ಇಲ್ಲ, ನಮ್ ತರೀಕೆರೆ. ತೀರ್ಥಹಳ್ಳಿದು ನಮ್ ಕಡೆ ಬರೋದಿಲ್ಲ. ಸೊ ತರೀಕೆರೆ ಒಂದು ಬೆಳೀತಕ್ಕಂತ ಒಂದು ತಳಿ ಇದು ಅಡಿಕೆದು. ಪ್ರಮುಖವಾಗಿ ನಾವು ಹೇಳೋದಾದರೆ ಇದರಲ್ಲಿ ಒಳಸುರಿಗಳಿಗೆ ಬಂದ್ರೆ ಏನು ನೀವು ಸರ್ಕಾರಿ ಗೊಬ್ಬರ ಉಪಯೋಗಿಸ್ತೀರಾ ಇಲ್ಲ ಮನೆ ಗೊಬ್ಬರ? ಇಲ್ಲ, ಮನೆ ಗೊಬ್ಬರ. ದನಿಂದು, ಕುರಿದು. ಎಷ್ಟಿದಾವೆ ದನಗಳು? ಮತ್ತೆ ಒಂದ್ ನಾಲ್ಕಿದೆ. ಇದು ದೇಸಿನ? ಹೌದು. ಜೊತೆಗೆ ಎಮ್ಮೆ? ಎಮ್ಮೆ ಏನಿಲ್ಲ. ಎಮ್ಮೆ ಇಲ್ಲ. ಇದ್ರ ಜೊತೆಗೆ ಈಗ ಕುರಿಗಳು ಅಂತ ಹೇಳಿದಿರಲ್ಲ, ಇದು ಅದು ಕುರಿ ಗೊಬ್ಬರ ತಗೊಂಡ ತಗೊಳ್ತೀರಾ? ಗೊಬ್ಬರ ಇಲ್ಲ, ಮಂದೆ ಮಂದೆ ಹಾಕಿಸ್ತೀರಾ? ಎಷ್ಟು ವರ್ಷಕ್ಕೊಂದೆ? ವರ್ಷ ವರ್ಷ ವರ್ಷ ವರ್ಷ. ಇದು ವರ್ಷ ವರ್ಷ ಇದು ಎಷ್ಟು ದಿವಸ ಅಂತಂದ್ರೆ ಅವರಿಗೆ ಎಷ್ಟು ದಿವಸ ಅಂತ ಹೇಳ್ತೀರಾ? ಈ ಒಂದ್ 5 ದಿವಸನ ಅಥವಾ 10 ದಿವಸನ? ಅಂದ್ರೆ ನೆಲ ಯಾವ ತರ ಇರುತ್ತೆ ಕುರಿ, ಈಗ ಒಬ್ಬೊಬ್ಬರ ಹತ್ರ ಒಂದೊಂದಿಷ್ಟಿಷ್ಟು ಕುರಿ ಇರುತ್ತೆ. ಜಾಸ್ತಿ ಇದ್ರೆ ಜಾಸ್ತಿ ತಗೊಳ್ತೀವಿ, ಕಮ್ಮಿ ಇದ್ರೆ ಕಮ್ಮಿ. ಆತರ ಅವರಿಗೆ ಏನು ಕೂಲಿ ಆಗಿ ಏನ್ ಕೊಡ್ಬೇಕು ನೀವು? ಈಗ ಜಾಸ್ತಿ ಕುರಿ ಇದ್ರೆ 1,000 ರೂಪಾಯಿ ಮೇಲೆ ಕೇಳ್ತಾರೆ, ಕಮ್ಮಿ ಇದ್ರೆ ಒಂದ್ 500-600. ಕಮ್ಮಿ ಅಂತಂದ್ರೆ ಎಷ್ಟು? ಜಾಸ್ತಿ ಅಂದ್ರೆ ಎಷ್ಟು? ಒಬ್ಬೊಬ್ಬರ ಹತ್ರ ಒಂದ್ 500 ಕುರಿ ಇರುತ್ತೆ, ಅವರೆಲ್ಲ ಒಂದ್ 1,000 ಮೇಲೆ ಕೇಳ್ತಾರೆ ದಿನಕ್ಕೆ. ಒಳಗೆ ಒಂದ್ 200-300 ಕುರಿ ಇರೋರೆಲ್ಲ 600 ಆತರ ಎಲ್ಲ ಕೇಳ್ತಾರೆ. ಆತರ. ಸೊ ಇದರಿಂದ ಏನ್ ಲಾಭ ಆಗಿದೆ ನಿಮ್ಗೆ? ಇಳುವರಿ ಅಂದ್ರೆ ಬೆಳೆ ಎಲ್ಲ ಚೆನ್ನಾಗಿರ್, ಭೂಮಿ ಚೆನ್ನಾಗಿರುತ್ತೆ. ಭೂಮಿ ಚೆನ್ನಾಗಿರ್ತದೆ ಒಂದು, ಬೆಳೆ ಚೆನ್ನಾಗಿರ್ತದೆ ಎರಡು. ಮತ್ತೆ ಬೆಳೆ ಚೆನ್ನಾಗಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಮೂರು, ರೋಗ ಏನು ಇರಲ್ಲ, ರೋಗ ರುಜಿನ ಬರೋದಿಲ್ಲ. ಇದು ನಾಲ್ಕು. ಇದ್ರ ಜೊತೆಗೆ ಮತ್ತೆ ಈಗ ಅವರಿಗೆ ಒಂದು ಕೂಲಿನೂ ಕೊಟ್ಟಂಗಾಯ್ತು, ಜೊತೆಗೆ ನಿಮ್ಮ ಜಮೀನು ಕೂಡ ಒಳ್ಳೇದು ಮಾಡ್ಕೊಂಡಂಗು ಆಯ್ತು. ಈಗ ಉಳುಮೆ ಮಾಡೋದಾದ್ರೆ ಟ್ರ್ಯಾಕ್ಟರ್ನೋ ಇಲ್ಲ ಎತ್ತುಗಳಿಂದ? ತಾವು ಟ್ರ್ಯಾಕ್ಟರ್. ಈಗ ಸದ್ಯಂತೂ ಟ್ರ್ಯಾಕ್ಟರೇ ಇರೋದು. ಏನು ಎತ್ತಿಲ್ಲ, ಎತ್ತುಗಳು ಮೊದ್ಲಿತ್ತು, ಇವಾಗಿಲ್ಲ. ಇವಾಗಿಲ್ಲ. ಎಡಕುಂಟೆ ಆಮೇಲೆ ಬೇರೆ ಒಂದು ಅದೆಲ್ಲ ಎತ್ತೆ ಬಳಸ್ತೀವಿ, ಬೇರೆಯವ್ರ ಹತ್ರ ಓಡಿಸ್. ಬೇರೆ ಹತ್ರ ಕೂಲಿ ಕೊಟ್ಬಿಟ್ಟು? ಕೂಲಿ ಕೊಟ್ಟ. ಎಷ್ಟು ಇವರಿಗೆ ಕೂಲಿ ಕೊಡೋದು ನೀವು? ಅವ್ರಿಗೆ ಒಂದ್ ಬ್ಯಾಸಾಯಕ್ಕೆ 1,200 ಇದೆ. 1,200? ಆಮೇಲೆ ಅದ್ರ ಜೊತೆ ಎಕ್ಸ್ಟ್ರಾ ಲೇಬರ್ ತಗೊಂಡ್ರೆ 400 ಇದೆ. ಎಕ್ಸ್ಟ್ರಾ ಲೇಬರ್ ಅಂದ್ರೆ ಅವರೇ ಬರ್ತಾರ? ಒಬ್ರು ಮನುಷ್ಯಂಗೆ ಮತ್ತೆ ಒಂದ್ ಜೊತೆ ಎತ್ತಿಗೆ 1,200. ಮತ್ತೆ ಅದ್ ಎಡೆಕುಂಟೆಗೆ ಇಬ್ರು ಮೂರ್ ಜನ ಕರ್ಕಂತೀವಲ್ಲ, ಅದಕ್ಕೆ ಒಬ್ರಿಗೆ 400 ರೂಪಾಯಿ ಇದೆ. ಓಕೆ. ಈಗ ಇದ್ರ ಜೊತೆಗೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳೋದಾದ್ರೆ ಎಲ್ಲಾ ಕುಟುಂಬದ ಸದಸ್ಯರು ಎಲ್ಲರೂ ಇದ್ದೀರಾ ಅಥವಾ ಹೊರಗಿಂದ ಕೂಲಿ ತಗೊಳ್ತೀರಾ? ಕೂಲಿ ತಗೊಂತ. ಹೊರಗಿಂದ ಕೂಲಿ ತಗೊಳ್ತೀರಾ? ನೀವು ಮನೆಯವರು ಎಷ್ಟು ಜನ? 3 ಜನ. 3 ಜನ ಮಾತ್ರ? ಮೊದ್ಲೆಲ್ಲ ಒಟ್ಟು ಕುಟುಂಬದಲ್ಲಿ ಇದ್ದಾಗ ಮನೆಯವರೇ ಮಾಡ್ತಿದ್ದು, ಇವಾಗ ಡಿವೈಡ್ ಆದ್ಮೇಲೆಲ್ಲ ಕೂಲಿ ಸ್ವಲ್ಪ ಜಾಸ್ತಿ. ಹೇಗೆ ಇದು ಅನಿಸ್ತದೆ ನಿಮ್ಗೆ, ಕೂಲಿ ಆಳುಗಳಿಂದ ಮಾಡಿಸೋದು ಇದು ಸರಿ ಅನ್ಸುತ್ತಾ ಅಥವಾ ಮನೆಯವ್ರು ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ? ಮನೆಯವ್ರು ಮಾಡಿದ್ರೆ ಚೆನ್ನಾಗ್ ಅಂದ್ರೆ ಮನೆಯವ್ರು ಈಗ ಆಗಲ್ಲಲ್ಲ. ಹೌದು. ಹಂಗಾಗಿ ಲಾಭ ಕಮ್ಮಿ ಆಗುತ್ತೆ, ಮಾಡಿಸ್ಲೇಬೇಕು. ಮಾಡ್ರಿ, ಅವ್ರು ಏನ್ ಹೇಳ್ತಾರೆ ಅದನ್ನೇ ಒಪ್ಕೊಳ್ಬೇಕಾಯ್ತದೆ ಅಲ್ವಾ? ಅವ್ರು ಇಷ್ಟ ಆಗಿದೆ ಅಂತಂದ್ರೆ ಅಷ್ಟಕ್ಕೆ ಮೂವ್ ಅನ್ಬೇಕಾಯ್ತದೆ. ಇದು ಇಷ್ಟ ಬೇಕಾಯ್ತದೆ, ನಾವ್ ಇದ್ರೆ ಸ್ವಲ್ಪ ಕೆಲಸ ಮಾಡ್ತಾರೆ, ಇಲ್ಲ ಅಂತಂದ್ರೆ ಆರಾಮಾಗಿ ಟೈಮ್ ವೇಸ್ಟ್ ಮಾಡ್ತಾರೆ. ಹೌದು ಹೌದು. ಅಂದ್ರೆ ಅವರು ಟೈಮ್ ಸೂರ್ಯ ಮುಳುಗೋದನ್ನ ನೋಡ್ತಾ ಇರ್ತಾರೆ. ಬೆಳಗ್ಗೆ 8-2 ಗಂಟೆ ಲಾಸ್ಟ್. ಹೆಚ್ಚಿನ ಒಂದು ಕೂಲಿ ಆಳುಗಳು ಬೇಕಾದಾಗ ಅವಾಗ ಯಾವ ರೀತಿಯಿಂದ ಸಿಗ್ತಾರ? ಅಲ್ಲೇ ಲೋಕಲ್ ಅಲ್ಲಿ ಸಿಗ್ತಾರೆ. ಎಷ್ಟು ಕೂಲಿ ಕೊಡ್ತೀರಿ ಅವರಿಗೆ? ಅವರಿಗೆ ಅದೇ ಈಗ ಕೆಲ್ಸದ ಮೇಲೆ 400-700 ತನಕ ತಗೊಂತಾರೆ. 400-700 ಮತ್ತೆ ಊಟ ಕೊಡ್ಬೇಕು? ಊಟ ಕೊಡ್ಬೇಕು. ಕರ್ಕೊಂಡು ಹತ್ರ ಇದ್ರೆ ಹೋಗಿ ಬರ್ತಾರೆ, ತುಂಬಾ ದೂರ ಆದ್ರೆ ಕರ್ಕೊಂಡೋಗಿ ಕರ್ಕೊಂಡ್ ಬರ್ಬೇಕು. ತುಂಬಾ ದೂರ ಆದ್ರೆ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ಬೇಕು. ಹೌದು. ಯಾಕೆಂತಂದ್ರೆ ಈಗ ಇದು ಪಟ್ಟಣಕ್ಕೆ ಕಡೂರಿಗೆ ಹತ್ರ ಇದೆಯಲ್ಲ? ಕಡೂರಿಗೆ ಹತ್ರ. ಜಸ್ಟ್ ಸ್ವಲ್ಪ ಜನ ಪಟ್ಟಣಕ್ಕೆ ಹೋಗೋದು ಜಾಸ್ತಿನೇ ಇದಾರೆ ಅನಿಸ್ತದೆ. ಅಂದ್ರೆ ಅದೇ ಸ್ವಲ್ಪ ಅಫಿಷಿಯಲಿ ಮೇಂಟೈನ್ ಮಾಡೋರೆಲ್ಲ ಸಿಟಿಗೆ ಹೋಗ್ತಾರೆ, ಇನ್ನು ಮಾಮೂಲಿ ಲೋಕಲ್ ಅವರೆಲ್ಲ ಕೂಲಿ ಮಾಡ್ಲೇಬೇಕಲ್ಲ. ಅಲ್ಲ ಅಲ್ಲ, ಪಟ್ಟಣದಲ್ಲಿ ಸ್ವಲ್ಪ ಕೂಲಿ ಜಾಸ್ತಿ ಸಿಗುತ್ತೆ, ಆರಾಮದ ಕೆಲಸ ಇರುತ್ತೆ ಅಂತ ಹೇಳ್ಕೊಂಡ್ಬಿಟ್ಟು ಏನಿಲ್ಲ. ಅದೇ ಈ ಅಫಿಷಿಯಲ್ ಈಗ ಆಫೀಸ್ ವರ್ಕ್ ಆ ತರದವ್ರು ಮಾತ್ರ, ಇನ್ ಕೂಲಿಯವರೆಲ್ಲ ಅಲ್ಲೇ ಲೋಕಲ್ ಅಕ್ಕಪಕ್ಕ ಅಲ್ಲೇ ಸ್ವಲ್ಪ ಮಾಡ್ತಾರೆ. ಇಲ್ಲ ಅಂತಂದ್ರೆ ಕೆಲವರೆಲ್ಲ ಆ ಕಡೆ ಕಾಫಿ ನಿಮ್ಮದು ತುಂಬಾ ಕ್ಯೂರಿಂಗ್ ಎಲ್ಲ ತುಂಬಾ, ಯಾಕಂತಂದ್ರೆ ಕಾಫಿ ಕ್ಯೂರಿಂಗ್ ಅಲ್ಲಿ ವರ್ಷ ಪೂರ್ತಿ ಕೆಲಸ ಸಿಗುತ್ತೆ ಅವರಿಗೆ, ಅದನ್ನ ನೆಚ್ಕೊಂಡು ಹೋಗಿರ್ತಾರೆ ಸುಮಾರು ಜನ. ಇಲ್ಲಿ ಕೆಲಸ ಇರಲ್ಲ, ಅಲ್ಲಾದ್ರೆ ಡೈಲಿ ಸಿಗುತ್ತಲ್ಲ, ಆ ಕಡೆ ಸ್ವಲ್ಪ ಹೋಗ್ತಾರೆ ಅಷ್ಟೇ. ಆ ಕಡೆ ಹೋಗ್ತಾರೆ. ಮತ್ತೆ ನಿಮ್ಮ ಊರಿಂದ ಪಟ್ಟಣಕ್ಕೆ ಹೋಗ್ತಕ್ಕಂತ ಒಂದು ಜನಸಂಖ್ಯೆ ಯಾವ ರೀತಿಯಿಂದ ಇದೆ, ಅಂದ್ರೆ ಬೆಂಗಳೂರು ಇಲ್ಲ ಬೇರೆ ಒಂದು ದೊಡ್ಡ ಪಟ್ಟಣಗಳಿಗೆ ಹೋಗಿ ಕೆಲಸ ಮಾಡುವ ಒಂದು ನಾರ್ಮಲ್ ಒಂದು 50% ಇದೆ. ಇದೆ ಈ ಉದ್ಯೋಗ ಖಾತ್ರಿ ಯೋಜನೆ ಬಂದಾದ್ರೂ ಕೂಡ ಹೋಗ್ತಾರೆ ಜನ? ಹೋಗ್ತಾರೆ. ಉದ್ಯೋಗ ಖಾತ್ರಿ ಯೋಜನೆಯಿಂದ ಏನ್ ಲಾಭ ಇಲ್ವಾ? ಅಷ್ಟೊಂದೇನಿಲ್ಲ, ಅಂದ್ರೆ ಕೂಲಿ ಬಹಳ ತುಂಬಾ ಕಡಿಮೆ. ಆಮೇಲೆ ಇವಾಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಇದರಲ್ಲೇ ಜಾಸ್ತಿ ಮಿಷಿನರೀಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಹಂಗಾಗಿ ಲೇಬರ್ ಯಾರು ವರ್ಕ್ ಮಾಡಲ್ವಲ್ಲ, ಈಗ ಅವರಿಗೂ ಲಾಭ ಬರಲ್ಲ ಅಂತ ಮಿಷಿನರಿ ಬಳಸ್ತಾರೆ. ಹಂಗಾಗಿ ಅಷ್ಟೊಂದೇನಿಲ್ಲ, ಅದರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾರೆ, ಜಾಸ್ತಿ ಇದಿಲ್ಲ. ಆಮೇಲೆ ಈಗ ಗ್ರಾಮ ಪಂಚಾಯತ್ ಕೆಲವೊಂದು ಒಳ್ಳೆ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ, ತರಬೇತಿ ಕೊಡ್ತಕ್ಕಂಥದ್ದು ಆಗಿರ್ಲಿ, ಮತ್ತೆ ಬೇರೆ ಒಂದು ವಿಚಾರದಲ್ಲಿ ಬಂದ್ರೆ ಗ್ರಾಮ ಪಂಚಾಯತ್ ಯಾವ ರೀತಿಯಿಂದ ಇದು ಮಾಡ್ತಾ ಇದ್ದಾರೆ? ಇಲ್ಲ ಅದೆಲ್ಲ ಹೇಳಿ ಎಲ್ಲ ಮಾಡ್ಕೊಡ್ತಾರೆ. ಏನೇ ಇದ್ರೆ ಈಗ ಹುಡುಗರಿಗೆ ಹೇಳೋದು ಕೇಳೋದು ಎಲ್ಲ ಮಾಡ್ತಾರೆ. ಈಗ ಇಷ್ಟ ಇದ್ದವ್ರು ಹೋಗ್ತಾರೆ, ಫೋರ್ಸ್ಫುಲಿ ಯಾರನ್ನ ಹೋಗಿ ಕಳ್ಸಕ್ ಆಗಲ್ಲ. ಚೆನ್ನಾಗಿ ಅಂದ್ರೆ ಅದ್ರ ಇಂಟ್ರೆಸ್ಟ್ ಇರೋರೆಲ್ಲ ಹೋಗೋಗೆಲ್ಲ ಇದ್ ಮಾಡ್ತೀನಿ. ಇದ್ರ ಜೊತೆಗೆ ಹಣ್ಣಿನ ಬೆಳೆಗಳು ಏನಾದ್ರು ಬೆಳಿತಾ ಇದೀರಾ? ಇಲ್ಲ, ನೆಕ್ಸ್ಟ್ ಏನಾದ್ರೂ ಮಾಡ್ಬೇಕಷ್ಟೇ. ಮಾಡ್ಬೇಕಂತ ಯೋಚನೆ ಇದೆ. ಈ ಕುರಿತು ಏನಾದ್ರೂ ತರಬೇತಿ ತಗೊಂಡಿದ್ದೀರಾ? ನಾವು ಇನ್ನ ಮುಂದೆ ಒಳ್ಳೆ ಬೆಳೆ ಬೆಳಿಬೇಕು. ನೆಕ್ಸ್ಟ್ ಹೋಗ್ಬೇಕು. ನೆಕ್ಸ್ಟ್ ಯಾವಾಗ? ಈಗ ನೆಕ್ಸ್ಟ್ ಯಾವಾಗ್ಲೂ ಫ್ರೀ ಟೈಮ್ ಅಲ್ಲಿ ಹೋಗಿ ಒಂದ್ 2-3 ತಿಂಗಳು ಟ್ರೈನಿಂಗ್ ತಗೊಂಡ್ಬರು. ಈ ಕುರಿತು ನಿಮ್ಗೆ ಏನ ಯಾರಾದ್ರೂ ಹೇಳಿದ್ರ ಈ ತರ ತರಬೇತಿ ಕೊಡ್ತೀವಿ ಬನ್ನಿ ಅಂತ? ಫ್ರೆಂಡ್ ಒಬ್ರು ಹೋಗ್ತಿರ್ತಾರೆ, ಸಾವಯವ ಕೃಷಿ ಅದು ಇದು ಎಲ್ಲ ಅಲ್ಲಿ ಇಲ್ಲಿ ಅಡ್ಡಾಡ್ತಿರ್ತಾರೆ, ಅಂದ್ರೆ ಎಲ್ಲೆಲ್ಲ ಹೆಂಗೆ ಏನು ಅಂತ ತಿಳ್ಕೊಳಕ್ಕೆ. ನೆಕ್ಸ್ಟ್ ಅವ್ರ ಜೊತೆ ಏನಾದ್ರು ಹೋಗಿ ಎಲ್ಲ ಇದ್ ಮಾಡ್ಕೊಂಡ್ಬರು. ಹೊಸ ಬೆಳೆ, ಹೊಸ ಒಂದು ಪದ್ಧತಿಗಳು, ಆಮೇಲೆ ಇದೇನ್ ಹೇಳ್ತೀವಿ ನಾವು, ಹೊಸ ಒಂದು ವಿಧಾನಗಳು, ತಾಂತ್ರಿಕ ಅಂತಂದ್ರೆ ತಾಂತ್ರಿಕತೆ ಇನ್ನೂ ಹೆಚ್ಚಿನ ಒಂದು ಉತ್ಪಾದನೆಗೆ ತೊಡಗಿಸಿಕೊಳ್ತಕ್ಕಂತ ಒಂದು ತಾಂತ್ರಿಕತೆಗಳು ಅಥವಾ ತೆಗೆದುಕೊಳ್ತಕ್ಕಂತ ಒಂದು ತಾಂತ್ರಿಕತೆಗಳು. ಆಮೇಲೆ ಈಗ ರಾಗಿ, ತೆಂಗು, ಅಡಿಕೆ ಇದರಲ್ಲಿ ಈಗ ವರ್ಷ ವರ್ಷ ಅದೇ ಒಂದು ಇಳುವರಿ ಬರುತ್ತಾ ಅಥವಾ ಇಲ್ಲ? 2 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾ ಇದೆ, 1 ವರ್ಷ ಜಾಸ್ತಿ 1 ವರ್ಷ ಕಮ್ಮಿ, ಆತರ ಕಡಿಮೆ. ಹೌದು. ಹೇಗೆ ಇದು ಮಳೆ ನೀರಿನ ಒಂದು ಅಭಾವ ಅಥವಾ ನೀರಿನ ಒಂದು ಲಭ್ಯತೆ ಮೇಲೆ ಇದು ಹೀಗಾಗುತ್ತೆ ಅಂತ ಹೇಳ್ತೀರಾ, ಅಥವಾ ಮಳೆಗಾಲದ ಒಂದು ಮಳೆ ಹೆಚ್ಚು ಮಳೆ ಬಂದ್ರೆ ಚೆನ್ನಾಗುತ್ತೆ, ಇನ್ ಟೈಮ್ ಮಳೆ ಬರಲ್ಲ, ಹಂಗಾಗಿ ಸ್ವಲ್ಪ ಅದರಿಂದ ಅಭಾವ ಆಗೇ ಆಗುತ್ತೆ. ಅಭಾವ ಆದ್ಮೇಲೆ ಖಂಡಿತವಾಗಿ ಇದು ಇಳುವರಿ ಮೇಲೆ ಪರಿಣಾಮ ಬೀರೇ ಬೀರುತ್ತೆ. ಇದರ ಜೊತೆಗೆ ಈಗ ಮಣ್ಣು ಪರೀಕ್ಷೆ ಮಾಡಿಸೋದಾಗ್ಲಿ, ನೀರಿನ ಪರೀಕ್ಷೆ ಮಾಡಿಸೋದಾಗ್ಲಿ, ಇದರ ಒಂದು ವಿಚಾರಕ್ಕೆ ಬಂದ್ರೆ ತಾವು ತಮ್ಮ ಜಮೀನಿನ ಒಂದು ಮಣ್ಣು ಎಷ್ಟು ವರ್ಷಕ್ಕೊಂದ್ಸಲ ಪರೀಕ್ಷೆ ಮಾಡಿಸಿದ್ರಿ, ಅದ್ರ ಬಗ್ಗೆ ಏನು ಗೊತ್ತಿಲ್ವಾ? ಹೇಗೆ? ಅಲ್ಲ, ಗೊತ್ತು ಮಾಡಿಸೋದಿಲ್ಲ, ಬಟ್ ನಾವ್ ಯಾವಾಗ್ಲೂ ಮಾಡಿಸಿಲ್ಲ. ನೀರಿಂದು ಮಾಡಿಸಿಲ್ಲ, ಮಣ್ಣಿಂದು ಮಾಡಿಸಿಲ್ಲ. ನಿಮಗೆ ಖಾತ್ರಿ ಇದೆಯಾ ನನ್ನ ಜಮೀನಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಅಂತ ಒಂದು ಆ ಒಂದು ಖಾತ್ರಿ ಮೇಲೆ ನೀವು ಮಾಡಿಸಿಲ್ವಾ? ಹೇಗೆ? ಇಲ್ಲ, ಆತರ ಎಲ್ಲ ಏನಿಲ್ಲ. ಅದು ನೆಕ್ಸ್ಟ್ ಅಂದ್ರೆ ಯಾವಾಗ್ಲೂ ಏನು ಡಿಸೀಸ್ ಆತರದ್ದೇನು ಬಂದಿಲ್ಲಲ್ಲ, ಆತರ ಏನಾರು ಅಂದ್ರೆ ಈಗ ರೋಗ ಅದು ಇದು ಸ್ಟಾರ್ಟ್ ಆದ್ರೆ ಅದ್ ಯಾವ ತರ ಏನು ಅಂತ ನೋಡ್ಕೋಬೇಕಾದ ಮಾಡಿಸ್ಬೇಕಾಗಿತ್ತು. ಈಗ ತೆಂಗು ಅಡಿಕೆಯಲ್ಲಿ ತಾವು ಕಂಡ್ಕೊಂಡಿರೋ ಹಾಗೆ ಅಪ್ಪಾಜಿ ಕೆಲಸ ಮಾಡ್ತಾ ಇದ್ರು ಅವ್ರ ಸಮಯದಲ್ಲಿ, ಈಗ ನೀವು ಕೂಡ ಮಾಡ್ತಾ ಇದ್ರಿ 2-3 ವರ್ಷ 4 ವರ್ಷ ಅಂತ ಹೇಳ್ತಾ ಇದ್ರಿ, ಏನು ಅದರಲ್ಲಿ ಒಂದು ಸಮಸ್ಯೆ ಕಂಡಿದ್ದೀರಾ? ಸಮಸ್ಯೆ ಅಂದ್ರೆ ಕೀಟ ಬಂದಿರಬಹುದು, ಇಲ್ಲ ರೋಗ ಆಗಿರ್ಬಹುದು, ಇಲ್ಲ ಏನೋ ಒಂದು ಕೊರತೆಯಿಂದ ಹಳದಿ ಆಗ್ತಕ್ಕಂತ ಒಂದು? ಇವಾಗ ಸ್ವಲ್ಪ ಇದು ಬರ್ತಿದೆ, ಏನೋ ತೆಂಗಿಗೆ ಅದಕ್ಕೆಲ್ಲ ಸ್ವಲ್ಪ ಸುಟ್ಟೋಗೋ ತರ ರೋಗ ಬರ್ತಿವೆ. ಕಾಯಿಗಳು ಸುಟ್ಟೋಗದ ಅಥವಾ ಎಲೆಗಳು ಗರಿ ಅದರಿಂದ ಇಳುವರಿ ಎಲ್ಲ ಕಮ್ಮಿ ಆಗ್ತಿದೆ, ಅದೊಂದು ನೋಡ್ಬೇಕಷ್ಟೆ. ಗರಿಗಳು ಫುಲ್ ಒಣಗೋಗ್ತಿವೆ. ಫುಲ್ ಒಣಗೋಗೋದು ಅಂದ್ರೆ ಬುಡದಿಂದ ಮೇಲ್ ಗರಿ ಮಾತ್ರ, ಸುಳಿಲಿ ಸುಳಿ ಮಾತ್ರ ಆತರ ರೋಗ ಬಂದಿದೆ, ಅದೊಂದು ಏನು ಅಂತ ನೋಡ್ಬೇಕಷ್ಟೆ. ರೋಗ ಏನಂತ ನೋಡ ಕೇಳಿದಿರ ಯಾರಿಗಾದ್ರು? ಇಲ್ಲ, ಕೇಳಿಲ್ಲ. ಅಂದ್ರೆ ಫುಲ್ ಆ ಕಡೆ ನಮ್ ಸುತ್ತ ಎಲ್ಲ ಜಮೀನಿಗೂ ಅದೇ ತರ ಆಗಿದೆ. ಹೌದೌದು. ಮತ್ತೆ ನೀವು ಇದನ್ನ ತೋಟಗಾರಿಕೆ ಇಲಾಖೆಗೆ ಸಂಪರ್ಕ ಮಾಡಿದ್ರೆ ಅದನ್ನ ನಿಮ್ಗೆ ಹೇಳ್ಬಹುದಾಗಿತ್ತೇನೋ ಅವರು, ಇದು ಎಷ್ಟು ಪ್ರಮಾಣದಲ್ಲಿ ಇಳುವರಿ ಕಡಿಮೆ ಆಗ್ತಾ ಇದೆ ಈಗ? ಹೀಗೆ ಬದ್ದಿ ಅರ್ಧ ಆಗಿದೆ, ಆದ್ರೂ ಸುಮ್ಮನಿದ್ದೀರಾ? ಇದು ಸಾಮೂಹಿಕವಾಗಿ ಅಂತಂದ್ರೆ ನೀವು ಎಲ್ಲಾ ರೈತರು ಸೇರ್ಕೊಂಡ್ಬಿಟ್ಟು ಇದು ವಿಚಾರ ಮಾಡಿದೆ, ಅದರಲ್ಲಿ ಫಲಿತಾಂಶ ಅಂತಂದ್ರೆ ಇದರ ಒಂದು ಏನಾಗಿದೆ ಸಾಧ್ಯತೆ ಬಾಧ್ಯತೆಗಳ ಬಗ್ಗೆ ಮತ್ತೆ ಏನು ಒಂದು ನಿರ್ವಹಣೆ ಮಾಡಬಹುದು ಅನ್ನೋದ್ ಬಗ್ಗೆ ಕೂಡ ಹೇಳ್ಬಹುದೇನೋ ಅವರು ಅಲ್ವಾ? ಕೃಷಿ ಒಂದು ನಿರ್ವಹಣೆಗೆ ಬಂದ್ರೆ ಮತ್ತೆ ಜಾನುವಾರುಗಳ ಒಂದು ನಿರ್ವಹಣೆಗೆ ಬಂದ್ರೆ ಜಾನುವಾರುಗಳಿಗಾಗಿ ಪ್ರತ್ಯೇಕವಾಗಿ ಏನಾದ್ರೂ ಮೇವು ಬೆಳೀತಾ ಇದ್ದೀರಾ ಜಮೀನಲ್ಲಿ? ಮೇವು ಅಂದ್ರೆ ಅದೇ ಈಗ ರಾಗಿ ಬೆಳಿತೀವಿ, ಅದ್ ಬಿಟ್ರೆ ಜೋಳ ಅದು ಇದು ಹಾಕಂತೀವಿ. ಜೋಳ ಸೊಪ್ಪೆ ಅಷ್ಟೇನೆ, ರಾಗಿ ಜೋಳ. ಬೇರೆದು ಈಗ ಶೇಂಗಾದ್ದು ಹಿಟ್ಟು ಹೊಟ್ಟು ಅದ್ರದ್ದು ಹೊಟ್ಟು ಆಗ್ಲಿ ಅಥವಾ ಬಳ್ಳಿ ಅಲ್ಸಂದೆ ಬಳ್ಳಿ ಒಂದು ಇದು ತೋಟಕ್ಕೆ ಹಾಕಿರ್ತೀವಲ್ಲ ಅವಾಗ ಹಸಿ ಮೇವಿಗೆ ಸೇರಿಸ್ತೀರಾ? ಅವರೇ ಬಳ್ಳಿ ಅವರೇಕಾಯಿ ಅದೆಲ್ಲ ಬೆಳಿ. ಹೊರಗಿಂದ ಏನ್ ತಗೊಳ್ತೀರಾ ಈಗ ಇದಲ್ದೇನೆ? ಇಲ್ಲ ಇಲ್ಲ ಎಲ್ಲ ಅಲ್ಲ, ಈಗ ಮೇವು ಕೊರತೆ ಬಂದ ಸಮಯದಲ್ಲಿ ಅವಾಗ ತಗೋಬೇಕಾಗುತ್ತೆ. ಸ್ವಲ್ಪ ತಗೊಳ್ತೀರಾ ಕೊರತೆ ಬಂದಾಗ? ಇದ್ರ ಜೊತೆ ಈಗ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ರೆಡಿಮೇಡ್ ಫೀಡ್ ಕೊಡ್ತಾರೆ, ನೀವು ತಗೊಳ್ತೀರಾ? ಭೂಸಾ ಅದೆಲ್ಲ ತಗೊಳ್ತೀರಾ? ಅದೆಲ್ಲ ತಗೊಳ್ತೀರಾ? ಏನು ಸಮಸ್ಯೆ ಇಲ್ಲ? ಇಲ್ಲ ಇಲ್ಲ. ಇದು ಯಾವ ರೀತಿಯಿಂದ ಅಂತಂದ್ರೆ ಅದು ರೈತರಿಗೆ ನೀವು ಅಲ್ಲಿ ಸದಸ್ಯರಾಗಿರ್ಬೇಕಾ ಒಂದು ಸಂಘದಲ್ಲಿ? ಇಲ್ಲ ಕೊಡ್ತಾರೆ, ಯಾರಾದ್ರೂ ಇದ್ರಲ್ಲಿ ಕೊಡ್ತಾರೆ. ತಮಗೆ ಒಂದು ಬಿಡು ಸಿಕ್ಕಿದೆ ಅಂತ ಹೇಳಿ ಆ ಒಂದು ಸಮಯದಲ್ಲಿ ಯಾವ ರೀತಿಯಿಂದ ತಾವು ಕಾಲ ಕಳಿತೀರಾ? ಈಗ ಈ ಒಂದು ಕೃಷಿ ನಿರ್ವಹಣೆ ಜೊತೆಗೆ ತಮಗೇನೋ ಒಂದು ಬಿಡು ಸಿಕ್ಕಿದೆ ಅಪ್ಪ, ಒಂದೇನೋ ಕೆಲಸ ಇಲ್ಲ ಒಂದ್ ಸ್ವಲ್ಪ ಒಂದ್ ಎರಡು ಮೂರು ದಿವಸ ಅಂತ, ಆ ಸಮಯದಲ್ಲಿ ಯಾವ ರೀತಿಯಿಂದ ನೀವು ಯಾರ ಜೊತೆಗೆ ಯಾವ ಒಂದು ವಿಷಯವಾಗಿ ಮಾತಾಡ್ತೀರಾ ಅಥವಾ ಹೇಗೆ ಏನು? ಏನಿಲ್ಲ, ಫ್ರೆಂಡ್ಸ್ ಜೊತೆ ಸುಮ್ನೆ ಅಲ್ಲಿ ಇಲ್ಲಿ ಹೋಗೋದು, ಹಿಂಗೆ ಏನಾದ್ರು ಮಾಡ್ತಾರೆ. ದೇವಸ್ಥಾನ ಇಲ್ಲ ಎಲ್ಲೋ ಹೊರಗಡೆ ಚಾರಣಕ್ಕೆ ಹೋಗೋದು ಆತರ ಮಾಡ್ತೀರಾ? ಮನೆಯಲ್ಲಿ ಎಷ್ಟು ಜನ ಸದಸ್ಯರು ಇದ್ದೀರಿ ತಾವು? ಮೂರು ಜನ. ಅಮ್ಮ ಅಪ್ಪ ನೀವು? ಅಮ್ಮ ಅಪ್ಪ ಏನ್ ಮಾಡ್ತಾರೆ? ಅಪ್ಪ ಟೈಲರು. ಓಕೆ. ಅಮ್ಮ ಮನೆ ಇನ್ನೇನು ವ್ಯವಸಾಯ. ವ್ಯವಸಾಯ ಮನೆ. ನೀವು ಅಮ್ಮನೇ ಜಾಸ್ತಿ ಇದು ಮಾಡೋದು? ಅಲ್ಲ, ಅಪ್ಪನೂ ಮಾಡ್ತಾರೆ. ಅಪ್ಪ ಅಂದ್ರೆ ಅವ್ರಿಗೆ ಟೈಮ್ ಇದ್ದಾಗ, ಅವ್ರಿಗೆ ಸ್ವಲ್ಪ ಟೈಮ್ ಬಿಡು ಸ್ವಲ್ಪ ಏನೋ ಬಿಡು ಅನಿಸ್ತಾಗ, ಯಾಕಂದ್ರೆ ಟೈಲರಿಂಗ್ ಕೆಲಸ ಕೂಡ ಇದು ನಿತ್ಯದ ಕೆಲಸ. ಇದು ಒಂದಲ್ಲ ಒಂದು ಯಾವ್ದಾದ್ರು ಮದುವೆನೋ ಮುಂಜೆನೋ ಏನೋ ಒಂದೊಂದು ಫಂಕ್ಷನ್ ಏನೋ ಇರ್ತವೆ, ಹುಟ್ಟದ ಹಬ್ಬನೋ ಯಾವ್ದಾದ್ರು ಒಂದು ಫಂಕ್ಷನ್ ಇದ್ದೇ ಇರುತ್ತೆ. ಆ ಒಂದು ಸಮಯದಲ್ಲಿ ಅವರು ಬಿಜಿ ಆಗಿರ್ತಾರೆ. ಬಿಜಿ ಆಗಂತಂದ್ರೆ ಆ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತಾರೆ ಅಲ್ವಾ? ಸೊ ಆ ಒಂದು ಸಮಯ ಹೊಂದಿಸ್ಕೊಳ್ಳಕ್ಕೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬಹುದು ಅಲ್ವಾ? ಹಂಗೇನಿಲ್ಲ, ಈಗ ಅಲ್ಲಿ ಕೆಲಸ ಇದ್ದಾಗ ಸ್ವಲ್ಪ ಫ್ರೀ ಮಾಡ್ಕೊಂಡು ಬಂದ್ ಮಾಡೋದು ಆತರ ಎಲ್ಲ ಮಾಡ್ತಾರೆ. ಇನ್ ಬಾಕಿ ಟೈಮಲ್ಲಿ ಟೈಲರಿಂಗ್ ಮಾಡಿ. ಬಾಕಿ ಟೈಮಲ್ಲಿ ಏನೋ ಒಳ್ಳೆ ಕೆಲಸಕ್ಕೋ ಮದ್ವೆ ಕೆಲಸಕ್ಕೋ ಯಾವ್ದು ಕೆಲಸಕ್ಕೋ ಹೆಂಗೆ ಹೊಂದಿಸ್ಕೊಡ್ತೀರಾ, ಒಂದು ಹೊಂದಾಣಿಕೆ ಮಾಡ್ಕೊಡ್ತೀರಾ ಕೃಷಿ ಕೆಲಸಕ್ಕೂ ಅದಕ್ಕೆ ಬಿಡುವು ಮಾಡ್ಕೊಂಡು? ಈಗ ಎಲ್ಲೋ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಪ್ಪ, ಯಾವ್ದೋ ಒಂದು ಮದ್ವೆನೆ ಮುಂಜೆಗೆ ಹೋಗ್ಬೇಕು ಅಂತ ಸಮಯದಲ್ಲಿ ಈಗ ಕೃಷಿ ಬೆಳೆ ನಿರ್ವಹಣೆ ಆಗಿರ್ಲಿ ಹಸುಗಳ ಒಂದು ನೋಡ್ಕೊಳ್ಳೋದಾಗ್ಲಿ ಇದನ್ನ ಯಾವ ರೀತಿಯಿಂದ ಅಂದ್ರೆ ಒಬ್ಬರನ್ನ ಯಾರನ್ನ ಹೇಳಿ ಹೋಗಿರ್ತೀರಾ? ಹೇಗೆ ಯಾರು ಒಬ್ರು ಇರ್ತೀವಿ ಮನೇಲಿ. ಎಲ್ಲರೂ ಹೋಗೋದಿಲ್ಲ ಅಂದ್ರೆ ಈಗ ಸಂಪೂರ್ಣ ಕೃಷಿಯಲ್ಲೇ ತೊಡಗಿಸ್ಕೊಂಡಿದ್ದೀರಿ? ಇಲ್ಲ, ಟ್ರಾಕ್ಟರ್ ಇದೆ, ಅದ್ರ ಮೇಂಟೆನೆನ್ಸ್ ಹೋಗೋದು. ಟ್ರಾಕ್ಟರ್ ಅಂದ್ರೆ ಈಗ ಉಳುಮೆ ಮಾಡ್ತಾರೆ ಟ್ರಾಕ್ಟರ್? ಇದು ಚೌಳ ಹಿರಿಯೂರಲ್ಲಿ ಮಾತ್ರನ? ಹೌದು. ಅಲ್ಲ, ಬೇರೆ ಅಕ್ಕಪಕ್ಕ ಯಾರಾದ್ರೂ ಕರೆದ್ರೆ ಹೋಗ್ತೀವಿ. ಅಕ್ಕಪಕ್ಕದವರು ಕರೀತಾರೆ. ಇದು ಯಾವ ಲೆಕ್ಕ, ಎಕರೆ ಲೆಕ್ಕನಾ ಇದು ಗಂಟೆ ಲೆಕ್ಕ? ಗಂಟೆ ಲೆಕ್ಕ. ಎಷ್ಟು ಗಂಟೆಗೆ? ಗಂಟೆಗೆ 1,000 ರೂಪಾಯಿ. ಗಂಟೆಗೆ 1,000 ರೂಪಾಯಿ. ಅದು ಜಮೀನ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾಕಂದ್ರೆ ಕೆಲವೊಬ್ರು ಹೇಳ್ತಾರೆ ನಾ ಹಲ್ಲು ಮುರಿದು ಹೋಗ್ತದೆ ಇದು ಆಗ್ತದೆ ಅಂದ್ರೆ ಗಟ್ಟಿ ಜಮೀನು, ಕಲ್ಲು ಜಮೀನು. ಆತರ ಕಲ್ಲು ಜಾಸ್ತಿ ಕಲ್ಲಿದ್ರೇನು ಹೋಗಲ್ಲ. ಹೋಗೋದಿಲ್ಲ. ಬಾಕಿ ದಿನೆಲ್ಲ ಮಾಡ್ಕೊಡ್ತೀವಿ. ಈ ಕಲ್ಲು ಆಯೋ ಮಷೀನ್ ಕೂಡ ಬಂದಿದೆಯಲ್ಲ ಅದು ಅಂದ್ರೆ ಗೊತ್ತಿಲ್ಲ. ಅಲ್ಲ ಗೊತ್ತು, ಅದನ್ನ ಇಲ್ಲೆಲ್ಲ ತಗೊಂಡ್ರೆ ಮೇಂಟೈನ್ ಮಾಡಕ್ ಆಗಲ್ಲ. ತುಂಬಾ ಅದಕ್ಕೆ ಆರಂಭಿಕ ಬಂಡವಾಳ ತುಂಬಾ ಹಾಕ್ಬೇಕು. ಹೌದೌದು. ಅದ ಯಾಗಿಲ್ಲೋ ಕೆಲವ್ ಒಬ್ರು ಯೂಸ್ ಮಾಡಿಸ್ತಾರೆ, ಅದನ್ನ ತಗೊಂಡ್ ಇಲ್ಲೆಲ್ಲ ಮೇಂಟೈನ್ ಮಾಡಕ್ ಆಗಲ್ಲ. ಅದು ಸ್ವಲ್ಪ ಕಷ್ಟ. ಕಷ್ಟ. ಹೌದು. ಯಾಕಂದ್ರೆ ಕಲ್ಲು ಇರ್ತಕ್ಕಂತ ಜಮೀನಲ್ಲಿ ಕಲ್ಲು ಆಯಿಸೋದು ಕೂಡ ಕೆಲಸ, ಒಂದು ದೊಡ್ಡ ಕೆಲಸನೇ. ಚಾಪ್ ಕಟರ್ ಅದೆಲ್ಲ ಮಾಡ್ಕೊಡ್ತೀವಿ, ಗರಿ ಎಲ್ಲ ಒಡೆಯೋದು, ಗೊಬ್ಬರ ಮಾಡ್ಕೊಡೋದು, ಆತರದ್ದೆಲ್ಲ ಮಾಡ್ತೀವಿ ಅಷ್ಟೇ. ಮೃದುವಾಗಿರ್ತಕ್ಕಂತ ಜಮೀನಲ್ಲಿ. ಅಲ್ಲ, ಪ್ರತ್ಯೇಕವಾಗಿ ಅದಕ್ಕೆ ರೇಟ್ ಇದೆಯಾ ಅಂದ್ರೆ ಗುಡ್ಡಗಾಡು ಪ್ರದೇಶದಲ್ಲಿ? ಇಲ್ಲ ಇಲ್ಲ, ಸೇಮ್ ರೇಟ್. ಸೇಮ್ ರೇಟ್. ಹೌದು, ಗುಡ್ಡಗಾಡು ಪ್ರದೇಶದಲ್ಲಿ ಕೂಡ ಸೇಮ್ ರೇಟ್. ಅದಲ್ದೇನೆ ಈಗ ಇದರಲ್ಲಿ ಜಾಸ್ತಿ ತ್ಯಾವ ಇದ್ದಾಗ ಅವಾಗೇನು ಹೋಗಲ್ಲ. ಅಲ್ಲ ಅಂದ್ರೆ ನಮ್ದೆಲ್ಲ ಮಾಮೂಲಿ ನಿಮ್ ಕಡೆ ಗದ್ದೆ ಆಯ್ತಾರ ಅಲ್ವಲ್ಲ, ಪ್ಲೇನ್ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಓವರ್ ಮಳೆ ಇತ್ತು ಅಂತಂದ್ರೆ ನಿಲ್ಲಿಸ್ತೀವಿ, ಬಾಕಿ ಸೀಸನ್ ಅಲ್ಲಿ ಚೆನ್ನಾಗಿದ್ರೆ ಮಾಡ್ತೀವಿ. ಈಗ ಈ ಟ್ರಾಕ್ಟರ್ ಕೆಲಸ ಈ ಒಂದು ಬೇಸಿಗೆಯಲ್ಲಿ ಜಾಸ್ತಿ ಬರುತ್ತೆ ಅಂದ್ರೆ ಬೇಸಿಗೆಲ್ಲ ಅದೇ ಮಣ್ಣೊಡೆಯೋದು ಅದೆಲ್ಲ ಇರುತ್ತೆ. ಫ್ರಮ್ ಜನವರಿಯಿಂದ ಮೇವರೆಗೂ ಮೇವರೆಗೂ ತುಂಬಾ ಕೆಲಸ ಇರ್ತದೆ. ಮೇ ಮಳೆ ಬಿದ್ಮೇಲೆ ಈ ಬಿತ್ತನೆಗೆ ಅದಕ್ಕೆ ಮತ್ತೆ ಅವಾಗ ಶುರು ಮತ್ತೆ ಬೇರೆ ಫ್ಲೋಯಿಂಗ್ ಸ್ಟಾರ್ಟ್ ಆಗುತ್ತೆ ಫ್ಲೋಯಿಂಗ್ ದಲ್ಲಿ. ಈಗ ನೀವು ಏನ್ ಇಟ್ಕೊಂಡಿದ್ದೀರಾ? ಈಗ ಇದರಲ್ಲಿ ಸುಮಾರು ಇದಾವೆ, ಎಲ್ಲಾ ತರದ್ದು ಇದೆ. ಈಗ ಜಮೀನ್ ತಯಾರು ಮಾಡ್ಬೇಕು, ಹೊಸ ಜಮೀನ್ ತಯಾರು ಮಾಡ್ಬೇಕಂತ ಹೇಳಿದ್ರೆ ಏನೇನು ಇದಾವೆ ನಿಮ್ಮಲ್ಲಿ? ಎಲ್ಲ ಅದೇ ಈಗ ಹೇಳಿದ್ರಲ್ಲ, ಎಂಬಿ ಫ್ಲೋ ಇದೆ, ಆಮೇಲೆ ಇದು ಕಲ್ಟಿವೇಟರ್ ಇದೆ, ರೋಟೋವೇಟರ್ ಇದೆ, ಬಾಂಡ್ಲಿ ಇದೆ, ಎಲ್ಲದೂ ಇದೆ. ಎಲ್ಲ ಅದಕ್ಕೂ ಪ್ರತ್ಯೇಕವಾಗಿ ರೇಟಾ ಅಥವಾ ಒಂದೇ ರೇಟಾ? ಇಲ್ಲ, ಸೇಮ್ ರೇಟ್. ಸೇಮ್ ರೇಟ್. ಹೌದು. ಮಷಿನ್ ಮಾತ್ರ ಚೇಂಜ್ ಆಗುತ್ತೆ, ಬಟ್ ರೇಟ್ ಚೇಂಜ್ ಆಗುದಿಲ್ಲ. ರೇಟ್ ಸೇಮ್. ರೇಟ್ ಸೇಮ್. ಹೌದು. ಬೆಳಿಗ್ಗೆಯಿಂದ ಸಂಜೆವರೆಗೆ ಒಂದು ಇದರಲ್ಲಿ ಎಷ್ಟು ಕವರ್ ಮಾಡ್ತೀರಾ? ಒಂದು ಒಂದು ಸೀಸನ್ ಅಲ್ಲಿ 8-10 hours ಕೆಲಸ ಮಾಡಬಹುದು ಕಂಟಿನ್ಯೂ, ಅದೇ ಬಿತ್ತನೆ ಟೈಮ್ ಅಲ್ಲೆಲ್ಲ. ಹೌದು ಹೌದು. ಬಾಕಿ ಟೈಮ್ ಅಲ್ಲಿ ಸ್ವಲ್ಪ ಈಗ ತೋಟ ಅದು ಇದು ಬಂದ್ರೆ ಒಂದು 6-5 hours ಹಿಂಗೆಲ್ಲ ಕೆಲಸ ಸಿಗುತ್ತೆ ಮಾಡಬಹುದು ತೋಟದಲ್ಲಿ. ಹೌದು. ಅಲ್ಲ, ಈಗ ನಮ್ಮಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ತೆಂಗಿನ ತೋಟದಲ್ಲಿ ತುಂಬಾ ಅವೈಜ್ಞಾನಿಕವಾಗಿ ನಮ್ಮ ರೈತರು ಈ ಟ್ರ್ಯಾಕ್ಟರ್ನ ಬಳಸ್ತಾ ಇದ್ದಾರೆ. ಅದರಿಂದ ತುಂಬಾನೇ ಬೇರೆ ಡ್ಯಾಮೇಜ್ ಆಗ್ತಾ ಇದೆ. ಅದಕ್ಕೆಲ್ಲ ಇವಾಗ ರೋಟೋವೇಟರ್ ಬಂದಿದೀರ, ಇವಾಗೆಲ್ಲ ಪರವಾಗಿಲ್ಲ, ಅಷ್ಟು ಆಳ ಹೋಗೋದಿಲ್ಲ. ಇಲ್ಲ ಇಲ್ಲ, ರೋಟೋವೇಟರ್ ಓಡಿಸ್ತಾರಲ್ಲ, ಹಂಗಾಗಿ ಇವಾಗೇನ್ ಬೇರು ಅದೆಲ್ಲ ಕೊಚ್ಚಲ್ಲ. ಬೇರು ಕೊಚ್ಚೋದಿಲ್ಲ ಅಂತ ಹೇಳ್ತೀರಾ? ಹೌದು. ಯಾಕಂದ್ರೆ ಇದು ಸುಮಾರು ಕೇಳಿದ್ದೀನಿ ನಾನು ರೈತರಿಂದ, ರೈತರು ಹೇಳ್ತಾ ಇದಾರೆ, ಆಮೇಲೆ ಇವರೇನು ವಿಜ್ಞಾನಿಗಳು ಕೂಡ ಹೇಳ್ತಾ ಇದಾರೆ, ಅವೈಜ್ಞಾನಿಕವಾಗಿ ನಮ್ಮ ರೈತ ಬಾಂಧವರು ತೆಂಗಿನ ತೋಟದಲ್ಲಿ ಟ್ರ್ಯಾಕ್ಟರ್ನ ಇದರಿಂದ ತುಂಬಾನೇ ಡ್ಯಾಮೇಜ್ ಅದೆಲ್ಲ ಹೊಡಿತಾರಲ್ಲ, ಅವಾಗೆಲ್ಲ ಬೇರೆಲ್ಲ ಹರಿದು ಹೋಗುತ್ತೆ. ಬೇರೆಲ್ಲ ಹರಿದು ಹೋಗುತ್ತೆ, ಹಾಗಾಗಿ ಮರಗಳಿಗೂ ಸಮಸ್ಯೆ ಆಗುತ್ತೆ, ಮುಂದೆ ಇಳುವರಿ ಕೂಡ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಈಗ ರೈತರನೇ ಅದು ಕಂಡು ಹುಡುಕಬೇಕು, ಯಾಕಂದ್ರೆ ಇದು ರೈತರೇ ಮಾಡಿರೋದು, ರೈತರೇ ಇದರ ಒಂದು ಪರಿಹಾರ ಕಂಡು ಹಿಡ್ಕೊಳ್ಬೇಕು. ಅದಕ್ಕೆ ಇವಾಗ ರೋಟೋವೇಟರ್ ಇಂದ ಬೇರೆಗೆಲ್ಲ ಏನು ಹೊಡೆತ ಬೀಳಲ್ಲ, ಮೇಲ್ಗಡೆ ಏನೇ ಇದ್ರು ಕೊಚ್ಚಾಕುತ್ತೆ ಅಷ್ಟೇ, ಬೇರುಗಳಿಗೆ ಹೊಡೆತ ಬಿಡೋದಿಲ್ಲ. ಹೌದು. ಈಗ ಇತ್ತೀಚಿನ ಒಂದು ದಿನಗಳಲ್ಲಿ ತೆಂಗಿಗೆ ಕೆಂಪು ತಳೆ ಕಂಬಳಿ ಹುಳು ಅಂತ ಹೇಳಿ ಅದೆಲ್ಲ ಬಂದಿತ್ತು, ನಿಮ್ಮಲ್ಲಿ ಯಾವ ರೀತಿ ಹುಳುಗಳದ್ದು ಏನೋ ಸಮಸ್ಯೆ ಇಲ್ಲ? ಇಲ್ಲ. ಇದು ಗರಿಗಳು ಒಣಗದ ಮಾತ್ರ ಅಂತ ಹೇಳ್ತಾ ಇದ್ದೀರಾ? ಹೌದು. ಇದು ಏನೋ ಏನು ಕತೆ ಅಂತ ಗೊತ್ತಿಲ್ಲ ನಿಮ್ಗೆ, ನೀರಿನ ಒಂದು ಕಡಿಮೆಯಿಂದ ಮಳೆಯಿಂದ ಸ್ವಲ್ಪ ಸಮಸ್ಯೆ ಆಗ್ತಿದೆ. ಅಂದ್ರೆ ಜಾಸ್ತಿ ಮಳೆ ಆಗಿನ ಅಥವಾ ಕಡಿಮೆ ಮಳೆ ಅದಕ್ಕೋಸ್ಕರನೇ ಹಂಗಾಗಿದೆ ಅಂತ ಹೇಳ್ತೀರಾ? ಸೂರ್ಯನ ಒಂದು ಶಾಖಕ್ಕೆ. ಹೌದು. ಬಟ್ ಇದು ನೀವು ಯಾರ ಹತ್ರನು ಹೋಗಿ ಕೇಳಿಲ್ಲ? ಇಲ್ಲ ಇಲ್ಲ. ಮಳೆ ಚೆನ್ನಾಯ್ತು ಅಂತಂದ್ರೆ ಹೋಗ್ಬಿಡುತ್ತೆ ಅದು. ನೋಡಿ, ಅದಕ್ಕೆ ಹೇಳುದು, ಮಳೆ ಏನಿದೆ ಅಲ್ಲ, ಇದು ನಮ್ಮ ರೈತರ ಒಂದು 50% ಅಂದ್ರೆ ಅರ್ಧ ಸಮಸ್ಯೆನ ಮಳೆ ಚೆನ್ನಾಗಾದ್ರೆ ನೀಗ್ ಬಿಡ್ತದೆ. ಇನ್ನು ಉಳಿದು ಏನಿರುತ್ತೆ ಅದು ನಾವು ನಿರ್ವಹಣೆ ಮಾಡಬಹುದು. ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ಈಗ ರಾಗಿ ಆಗಿರ್ಲಿ, ತೆಂಗಾಗಿರ್ಲಿ, ಅಡಿಕೆ ಆಗಿರ್ಲಿ, ಅವರೇ ಬಂದು ತಗೊಳ್ತಾರ ಇಲ್ಲ ನೀವು ಕೊಡ್ತೀರಾ ಮಾರ್ಕೆಟ್ ಈಗ? ಇದು ಇಲ್ಲ, ಅಲ್ಲೇ ಕೊಡ್ ಬರ್ತಾರ ಜಮೀನಿಗೆ? ಜಮೀನಿಗೆ ಬಂದು ತಗೊಂಡು ಹೋಗ್ತಾರ? ಹೇಗೆ? ಅದೇ, ಅಲ್ಲೂ ಇರುತ್ತೆ, ಮಾರ್ಕೆಟ್ ಗೆ ಹೋಗೋದಾದ್ರೆ ಹೋಗ್ಬೋದು. ಮಾರ್ಕೆಟ್ ಗೆ ಅಂತಂದ್ರೆ ಈಗ ನೀವು ಮೊದಲೇ ರೇಟ್ ಕೇಳ್ಕೊಂಡು ಹಾಕ್ತೀರಾ ಇಲ್ಲ ಹೇಗೆ? ಅಲ್ಲ, ಇನ್ನೇನೆಲ್ಲ ಫಿಕ್ಸೆಡ್ ರೇಟ್ ಇರುತ್ತಲ್ಲ. ಫಿಕ್ಸ್ಡ್ ರೇಟ್. ಹೌದು. ಈಗ ರಾಗಿ ಎಲ್ಲ ನ್ಯಾಪಿಡ್ ಇದೆ, 4,000 ಚಿಲ್ಲರೆ ಇದೆ. ಈಗ ಅಲ್ದ ಬ್ರೋಕರ್ ತಗೊಳೋದಾದ್ರೆ 3,000 ತಗೊಳ್ತಾರೆ. ಹಂಗಾಗಿ ಎಲ್ಲ ನ್ಯಾಪಿಡ್ ಗೆ ಬಿಡ್ತೀವಿ. ಈಗ ತೆಂಗು ಅದೆಲ್ಲ ಅಲ್ಲೇ ಬ್ರೋಕರಿಗೆ ಕೊಡ್ತೀವಿ, ಅದಿನ್ನೇನು ಮಾರ್ಕೆಟ್ ರೇಟ್ ಏನಿರುತ್ತೋ ಅದೇ ತಗೊಂತಾರೆ. ನಿಮ್ಗೆ ಏನ್ ಅನ್ಸುತ್ತೆ, ಇದು ಡೈರೆಕ್ಟ್ ಆಗಿ ನೀವೇ ಹೋಗಿ ಮಾರಾಟ ಮಾಡಿದ್ರೆ ಒಳ್ಳೇದ್ ಅನ್ಸುತ್ತಾ, ಇಲ್ಲ ಈ ರೀತಿಯಿಂದ ಏಜೆನ್ಸಿಗಳ ಮುಖಾಂತರ ಮಾರಾಟ ಮಾಡಿದ್ರೆ ಒಳ್ಳೇದ್ ಅನ್ಸುತ್ತಾ? ನಾವೇ ಹೋಗಿ ಮಾರಾಟ ಮಾಡೋದು ಒಳ್ಳೇದು. ನೀವೇ ಹೋಗಿ ಮಾರಾಟ ಮಾಡೋದು ಒಳ್ಳೇದು. ಏಜೆನ್ಸಿಗಳ ಒಂದು ಅಂದ್ರೆ ಅವರು ಕಮಿಷನ್ ಒಂದು ಅದೆಲ್ಲ ಸೇವ್ ಆಗುತ್ತೆ, ಸರಿ ಹೋಗುತ್ತೆ. ಇನ್ನು ಕೂಡ ಆ ಒಂದು ಪದ್ಧತಿ ಇದೆಯಾ ಅಂದ್ರೆ, ರೈತ ಏನ್ ಬೆಳೀತಾ ಇದ್ದಾನೆ ಅವನಿಗೆ ಸಿಗದೆ ಇರತಕ್ಕಂತದ್ದು ಲಾಭ ಏನು ಇದೆ? ಇದೆ ಆ ಪರಿಸ್ಥಿತಿ, ಇನ್ನು ಇದೆ. ಇದು ಸರ್ಕಾರದ ಮಟ್ಟದಲ್ಲಿ ಏನಾದ್ರೂ ಮಾಡಬಹುದು, ಮಾಡಬಹುದು ಇಲ್ಲ ಮಾಡದೇ ಇರಬಹುದು ಸರ್ಕಾರದ ಮಟ್ಟದಲ್ಲಿ. ನಾವು ಇದ್ರ ಬಗ್ಗೆ ಹೇಳಕ್ಕಾಗಲ್ಲ ಯಾರ ಕೈ. ಹೌದು ಹೌದು. ಆದ್ರೆ ಇದು ರೈತ ಬೆಳೆದಿದ್ದು ಲಾಭ ಮಾತ್ರ ಅವ್ರಿಗೆ ಹೋಗೋದು ಅಂದ್ರೆ ಸ್ವಲ್ಪ ಅನ್ಯಾಯದ ಒಂದು ವಿಚಾರ ಅಲ್ವಾ? ಹೌದು. ಇದ್ರ ಬಗ್ಗೆ ನಮ್ಮ ರೈತ ಬಾಂಧವರನ್ನು ಯೋಜನೆ ಮಾಡಬೇಕು, ಇದ್ರ ಬಗ್ಗೆ ಸರ್ಕಾರ ಕೂಡ ಕ್ರಮ ತಗೊಳ್ತಾ ಇದೆ. ಸರ್ಕಾರ ಕೂಡ ಇದ್ರ ಬಗ್ಗೆ ಸುಮಾರು ವರ್ಷದಿಂದ ಈ ವಿಚಾರ ಬಗ್ಗೆ ಯೋಜನೆಗಳು ತಗೊಂಡ್ ಬಂದ್ರು, ಸುಮಾರು ಈ ವಿಚಾರ ಬಗ್ಗೆ ಪರಿಹಾರವಾಗಿ ಕೂಡ ಎಲ್ಲ ಇದು ಮಾಡಿದ್ರು. ಆದ್ರೂ ಕೂಡ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟದಲ್ಲದ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ವ್ಯವಸ್ಥೆ ಇನ್ನೂ ಜಾರಿಯಲ್ಲಿದೆ. ಸೊ ಹಾಗಾಗಿ ರೈತರಿಗೆ ಏನು ಲಾಭ ಸಿಗ್ತಾ ಇಲ್ಲ. ಹೌದು. ಈ ಒಂದು ಭಾಗದಲ್ಲಿ ಏನು ಈಗ ತುಮಕೂರಿಂದ ನಾವು ನೋಡ್ಕೊಂಡು ಬರಬೇಕಾದ್ರೆ ತರೀಕೆರೆವರೆಗೆ ಎಲ್ಲೂ ಒಂದು ನದಿಯ ನೀರಾಗಿರ್ಲಿ ಅಥವಾ ಅಣೆಕಟ್ಟಿನ ನೀರಾಗಿರ್ಲಿ ಯಾವ್ದು ವ್ಯವಸ್ಥೆ ಇಲ್ಲ. ಏನಿದ್ರೂ ಮಳೆ ಬೋರು ಮಳೆ ಮಳೆ ನೀರು. ನಿಮ್ಮ ಒಂದು ಜಮೀನಲ್ಲಿ ಈಗ ಒಂದು ಬೋರು ತೆಗೆಯುವುದಾದ್ರೆ ಎಷ್ಟು ಆಳಕ್ಕೆ ಹೋಗ್ಬೇಕು ನಾವು? ಇವಾಗ 500 ಅಡಿ. 500 ಅಡಿ ಹೋಗ್ಬೇಕು. ಹೌದು, ಅವಾಗ್ಲೇ ನೀರ್ ಸಿಗೋದು ಅದು ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇಲ್ಲ. ಆಮೇಲೆ ಕೆಲವೊಂದು ಪ್ರದೇಶದಲ್ಲಿ ಹೇಳ್ತಾರೆ ಇನ್ನು 5, 4, 6 ಬೋರ್ ಹಾಕಿದ್ರು ಕೂಡ ನೀರ್ ಸಿಕ್ಕಿಲ್ಲ ಅಂತ ಒಂದು ಇದೆ. ಆಮೇಲೆ ಈಗ ನೀರಿನ ಒಂದು ಲಭ್ಯತೆಗೆ ಬಂದ್ರೆ ಈಗ ಕೆಲವೊಬ್ರು ಒಂದೊಂದು ರೀತಿಯ ಒಂದು ವಿಧಾನಗಳನ್ನು ಅಳವಡಿಸಿಕೊಂಡಿರ್ತಾರೆ. ಜಿಯಾಲಜಿಸ್ಟ್ ಅಂದ್ರೆ ಈ ಭೂಗರ್ಭ ಶಾಸ್ತ್ರಜ್ಞರು ಹೇಳೋದು ಬೇರೆ. ಆಮೇಲೆ ಕೆಲವೊಬ್ರು ಕಾಯಿಂದ ಅವ್ರದೇ ಆದ ಒಂದು ವಿಧಾನ, ಅವ್ರದೇ ಆದಂತ ಒಂದು ಸ್ಥಳೀಯ ವಿಧಾನಗಳು ಅಂತ ಹೇಳ್ತೀವಿ, ಅಥವಾ ಅವ್ರದೇ ಆದಂತ ವಿಧಾನಗಳು ಆ ತರದ ಒಂದು ಇದರಲ್ಲಿ ಬಂದ ಅದಕ್ಕೆ ಬಂದ್ರೆ ನೀವು ಹೇಗೆ ಅದನ್ನ ಅದಂದ್ರೆ ಏರಿಯಾ ಈಗ ಒಂದೊಂದ್ ಕಡೆ ಜಿಯಾಲಜಿಸ್ಟ್ ಕರೆಸ್ತಾರೆ. ಕೆಲವರು ಈಗ ನಮ್ ಕಡೆ ಎಲ್ಲ ಪರವಾಗಿಲ್ಲ, ಕಾಯ್ ಪಾಯಿಂಟ್ ಗೆ ನೀರ್ ಬೀಳುತ್ತೆ ಅದು ಖಾತ್ರಿ ಇದೆ ನಿಮ್ಗೆ? ಹೌದು, ನಂಬಿಕೆ ಬಂದಿದೆ ಅದ್ರ ಮೇಲೆ. ಅಲ್ಲೂ ಈಗ ಏನಂದ್ರೆ ಎಲ್ಲಿ ನೀರ್ ಬೀಳಲ್ಲ ಅನ್ನೋ ಅಂತ ಇರುತ್ತಲ್ಲ ಜಾಗ, ಅಂತ ಕಡೆ ಒಂದೊಂದ್ಸಲ ಜಿಯಾಲಜಿಸ್ಟ್ ಕರೆಸಿ ಪಾಯಿಂಟ್ ಚೆಕ್ ಮಾಡಿಸ್ತಾರೆ. ಪಾಯಿಂಟ್ ಚೆಕ್ ಮಾಡ್ತಾರೆ. ಒಟ್ಟಾರೆಯಾಗಿ ಏನ್ ಅನ್ಸುತ್ತೆ ದರ್ಶನ್ ಅವರೇ, ಕೃಷಿ ತಾವು ಯುವ ರೈತರಿದ್ರಿ, ನಮ್ಮ ಯುವಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಕೃಷಿ ಮತ್ತೆ ಕೃಷಿ ಸಂಬಂಧಿತ ಒಂದು ವಿಷಯಗಳಿಗೆ ನಿರ್ವಹಣೆಗೆ ಬಂದ್ರೆ? ಅದೇ ಈಗ ಎಲ್ಲೋ ಏನೋ ಕೆಲಸ ಮಾಡೋದಕ್ಕಿಂತ ಕೃಷಿ ತೊಡಗಿಸ್ಕೊಂಡ್ರೆ ಅನುಕೂಲ ಆಗುತ್ತೆ. ಜಮೀನ್ ಇದ್ದಿನವರಿಗೆ ನೀವು ಹೇಗೆ ಹೇಳ್ತೀರಾ, ಜಮೀನ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಜಮೀನ್ ಇಲ್ಲ ಅಂತಂದ್ರೆ ಇನ್ನೇನು ಅನಿವಾರ್ಯ ಮಾಡ್ಲೇಬೇಕು. ಅನಿವಾರ್ಯ ಮಾಡ್ಲೇಬೇಕು. ಇಲ್ಲ ಯಾರ್ದಾದ್ರು ಇಲ್ಲ ಅಂತಂದ್ರೆ ಗುತ್ತಿಗೆ ಗುತ್ತಿಗೆ ತಗೊಂಡ್ಬಿಟ್ಟು ಮಾಡಬಹುದು ಅಂತ ಹೇಳ್ತೀರಾ? ಒಳ್ಳೇದು ದರ್ಶನ್ ಅವರೇ, ಇದುವರೆಗೆ ತಮ್ಮ ಕೃಷಿ ಮತ್ತು ಕೃಷಿಯ ಸಂಬಂಧಿತ ಅವಲಂಬಿತ ವಿಷಯಗಳ ಬಗ್ಗೆ ನಮ್ಮ ಕೇಳುಗರಿಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ಅಥವಾ ನಿಮ್ಮ ಟ್ರ್ಯಾಕ್ಟರ್ ಸೇವೆಯನ್ನ ಪಡಿಬೇಕಂತ ಹೇಳಿದ್ರೆ ಅಂದ್ರೆ ಸುತ್ತಮುತ್ತ ಇರ್ತಕ್ಕಂಥ ರೈತರು ಅಥವಾ ರೈತ ಬಾಂಧವರು ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. 8105744111. ಓಕೆ, ಇದುವರೆಗೆ ತಾವು ತಮ್ಮ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ನಿರ್ವಹಣೆ ಕುರಿತು ನಮ್ಮ ಕೇಳುಗರಿಗೆ ಭದ್ರಾವತಿ ಆಕಾಶವಾಣಿ ಮೂಲಕ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಾ. ತಮಗೆ ಇನ್ನೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ದರ್ಶನ್ ಅವರೇ. ಥ್ಯಾಂಕ್ ಯು, ಥ್ಯಾಂಕ್ಸ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ, 9481517600. ಇದುವರೆಗೂ ಕೃಷಿ ಬೆಳೆಗಳ ನಿರ್ವಹಣೆ ಈ ಕುರಿತು ಕಡೂರು ತಾಲೂಕ್ ಚೌಡ ಹಿರಿಯೂರು ಗ್ರಾಮದ ಯುವ ರೈತರಾದ ದರ್ಶನ್ ಸಿಎಂ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ, ಚಿತ್ರದುರ್ಗ ಜಿಲ್ಲೆಯ ರಾಜೇಂದ್ರ ನಗರದ ನರಸಮ್ಮ ಮತ್ತು ತಂಡದಿಂದ ಆರತಿ ಪದ. ಮಾಡಿದಾರ್ಯಾರೇ ಅವಸಗೆ, ಮಾಡಿದಾರ್ಯಾರೇ ಅವ ಕಡೆಯ ಬಳಗವೆ ತಾಯಿ ಕಡೆಯ ಚಂದ ಪಟ್ಟಣ ಚಂದ ದವಣ ಪಟ್ಟಣ ಚಂದ ದಾವಣಗೆರೆ, ಪಟ್ಟಣ ಚಂದ ದಾವಣಗೆರೆ, ಪಟ್ಟಣ ಚಂದ ದಾವಣಗೆರೆ, ಪಟ್ಟಣ ಚಂದ ದಾವಣಗೆರೆ, ಸಾರನನೇನ ಏಕ ಮಗಳೇ ಚಂದ ಸಿಯ ಮ್ಯಾಲೆ, ಚಿಕ್ಕ ಮಗಳೇ ಶಾಂತ ಸಿಯ ಮ್ಯಾಲೆ, ಶಾಂತ ಸಿಯ ಮ್ಯಾಲೆ, ಚಿಕ್ಕ ಮಗಳೇ ಶಾಂತ ಸಿಯ ಮ್ಯಾಲೆ, ಬಾಗೆದ್ರಾಗೆ ಓಡಮ್ಮ ಕಾಡೋ ಸಾವ, ಗೋಡೆ ಮೇಲೆ ರಡೆ ಅರಗೇಣೆ, ಗೋಡೆ ಮೇಲೆ ಸಂಭ್ರಮದ ನೋಡಿಯ ನೋಡೋ, ಸ್ವಭಾನದ ನೋಡಿಯ ನೋಡೋದಾವೆ, ಸ್ವಭಾನದ ನೋಡಿಯ ನೋಡೋದಾವೆ, ಬಾಕ ಎದುರಾಗೆ ತುಂಬ ಮಾಡೋ ಸಾವ, ಕಂಬದ ಮೇಲೆ ರಡಾರಗೇಣೆ, ಕಂಬದ ಮೇಲೆ ರಡಾರಗೇಣೆ, ಕಂಬದ ಮೇಲೆ ರಡಾರಗೇಣೆ, ಕಂಬದ ಮೇಲೆ ರಡಾರಗೇಣೆ, ಕೊಂದಗಬೇಕ ಸಂಭ್ರಮದ ನೋಡಿಯ ನೋಡೋದಾವೆ, ಸಂಭ್ರಮದ ನೋಡಿಯ ನೋಡೋ, ಸಂಭ್ರಮದ ನೋಡಿಯ ನೋಡೋದಾವೆ, ಸಂಭ್ರಮದ ನೋಡಿಯ ಅಪ್ಪ ಕೇಳ್ಯಾನೆ ಹೊಸ ಮಾತ, ರಪ್ಪ ಕೇಳ್ಯಾನೆ ಹೊಸ ಮಾತ, ಕೇಳ್ಯಾನೆ ಹೊಸ ಮಾತ, ರಪ್ಪ ಕೇಳ್ಯಾನೆ ಹೊಸ ಮಾತ, ಕೇಳ್ಯಾನೆ ಉಸನ ಹೊಸ ಮಾತು, ಕೇಳ್ಯಾನೆ ಯಸನ ಮಾಡ್ಯಾನೆ, ಯಸಳ ಮಲ್ಲಿಗೆಯ ಯಸಳ ಮಲ್ಲಿಗೆಯ ಕೊಯ ಮಲ್ಲಿಗೆಯ ಕೊಯ ಶಾನೆ, ಯಸಳ ಮಲ್ಲಿಗೆಯ ಕೊಯ ಶಾನೆ, ಕಟ್ಟೆ ರನ್ನದ ಕಟ್ಟೆ ಕಟ್ಟೆ ಚೆನ್ನದ ಕಟ್ಟೆ, ಕಟ್ಟೆಯಿಂದ ಕೆಳಗ ಎಲೆ ದೊಡ್ಡ, ಕಟ್ಟೆಯಿಂದ ಕೆಳಗ ಕೇಳಾನೆ ಹೊಸನಾಗೆ ಯಾನ ಕಾನೆ, ಸಲ ಸಂಪೆಗೆಯ ಕೊಯ್ ಶಾನೆ ಸಂಪೆಗೆಯ ಕೊಯ್ ಸೋಲೆ ಅಣಸೆ ಸೊಸೆಯದ್ದ ಮನೆಗೆ ಕಳಿವ್ಯಾನೆ ಸೊಸೆಯದ್ದ ಮನೆಗೆ ಕಳಿ